ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಬಹುಬೆಳೆ ಕೃಷಿ ಈ ಕುರಿತು ಹೊಸನಗರ ತಾಲೂಕು ನಂಜಾವಳಿಯ ಎನ್ಬಿ ನಾಗರಾಜ್ ಅವರೊಡನೆ ಸಂದರ್ಶನ ಕೇಳೋಣ. ನಮಸ್ಕಾರ ಗುರುರಾಜ್ ಅವರೇ. ನಮಸ್ಕಾರ. ತಾವು ಹೊಸನಗರ ತಾಲೂಕು ಹರತಾಳ ಗ್ರಾಮ ಪಂಚಾಯತಿ ನಂಜುವಳ್ಳಿಯವರು. ಹೌದು ಗುರುರಾಜ್ ಅವರೇ, ಎಲ್ಲಿವರೆಗೆ ಆಗಿದೆ ವಿದ್ಯಾಭ್ಯಾಸ? ನಂದು ಸೆಕೆಂಡ್ ಇಯರ್ ಪಿ ಯು ಸಿ ವರೆಗೂ ವಿದ್ಯಾಭ್ಯಾಸ ಆಗಿದೆ. ಮುಂದೆ ಓದ್ಲಿಲ್ವಾ? ಇಲ್ಲ, ಮುಂದೆ ನಮಗೆ ಹಳ್ಳಿ ಆಗಿತ್ತು, ಅನಂತಪುರ 10 ಕಿಲೋಮೀಟರ್ ಆಗ್ತಾ ಇತ್ತು. ಜೊತೆಗೆ ನಮಗೆ ಇಲ್ಲಿ ಜಮೀನು ಅವಾಗ ಏನಾಗಿತ್ತು, ನಾನು ವಿದ್ಯಾಭ್ಯಾಸ ಮುಗಿಸ್ಬೇಕಾರೆ ನಮ್ಮ ಜಮೀನೆಲ್ಲ ಸ್ವಾಮಿಗೆ ಸುಮ್ಮನೆ ಗಡಿ ಎಲ್ಲ ಕೊಡ್ತಾ ಇದ್ರು, ಸುಮ್ಮನೆ ಅದರಿಂದ ಕಂಡರ್ಪಾಲ್ ಆಗಿತ್ತು. ಜೊತೆಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ತಿರ್ಲ, ಜಮೀನಿಗೆ ಬ್ಯಾಡ್ದಿದ್ ಗೊಬ್ಬರಗಳನ್ನೆಲ್ಲ ಹಾಕಿ ಜಮೀನು ಫಲವತ್ತತೆ ಎಲ್ಲ ಹಾಳು ಮಾಡಿದ್ರು. ಬ್ಯಾಡ್ದಿದ್ ಗೊಬ್ಬರ ಅಂದ್ರೆ ಏನ? ರಾಸಾಯನಿಕ ಗೊಬ್ಬರಗಳನ್ನ ಎದೋತದೋ ಬಳಸಿ ನಮ್ಮ ಜಮೀನು ಫಲವತ್ತತೆ ಕಳ್ಕೊಂಡಿತ್ತು. ಜೊತೆಗೆ ನಮಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಇತ್ತು, ಆ ಕಾರಣಕ್ಕೋಸ್ಕರ ನಾನು ಪಿ ಯು ಸಿಗೆ ಶಿಕ್ಷಣ ನಿಲ್ಲಿಸಿ ಕೃಷಿ ಮಾಡ್ತಾ ಬಂದ್ವಿ. ಇದರಲ್ಲೇ ನಮಗೆ ತೃಪ್ತಿ ಐತಿ ಕೃಷಿಲಿ. ಈಗ ನೀವು ಓದ್ತಾ ಇರ್ಬೇಕಾದ್ರೆ ಇಲ್ಲಿ ಜಮೀನೆಲ್ಲ ಯಾರು ನೋಡ್ಕೊತಾ ಇದ್ರು? ಇಲ್ಲ, ಮುಂಚೆ ನಾನು ಹೈಸ್ಕೂಲ್ ಎಲ್ಲ ಮಾಡ್ಬೇಕಾದ್ರೆ ಎಲ್ಲ ಗಡಿನೇ, ಸಂಪೂರ್ಣ ಗಡಿ, ಬೇರೆಯವರು ಮಾಡ್ತಾ ಇದ್ರು, ಎಷ್ಟೋ ಇಷ್ಟು ಅಂತ ಗಡಿ ಕೊಡ್ತಾ ಇದ್ರು. ಅದರಲ್ಲೇ ಸಣ್ಣ ಪ್ರಮಾಣದ ನಮ್ ಜೀವನ ನಡೀತಾ ಇತ್ತು. ನಾನು ಎಸ್ ಎಲ್ ಸಿ ಬಿಟ್ಟ ನಂತರ ಸ್ವಲ್ಪ ಅಡಿಕೆ ಮಾಡಿದ್ವಿ. ಪಿ ಯು ಸಿ ಬಿಟ್ಟ ನಂತರ ನಮ್ದು ಒಟ್ಟೊಂದು 6 ಎಕರೆ ಜಮೀನು ಇತ್ತು, ಅಷ್ಟನ್ನು ನಾವೇ ಸ್ವಂತ ಭತ್ತ ಮತ್ತೆ ಶುಂಠಿ ಹಿಂಗೆ ಎಲ್ಲ ಬೆಳೆನೂ ಬೆಳೀತಾ ಬೆಳೆ ಸ್ಟಾರ್ಟ್ ಮಾಡಿದ್ವಿ. ಮನೇಲೆಲ್ಲ ಯಾರ್ಯಾರು ಇದ್ದೀರಿ? ಮನೇಲಿ ನಮ್ ತಂದೆ ತಾಯಿ ಇದಾರೆ, ನನ್ನ ಮನೆಯವರು, ಮದುವೆ ಆಗಿ 9 ವರ್ಷ ಆಯ್ತು, ಒಬ್ಬ ಮಗ ಇದ್ದಾನೆ. ಈಗ ಜಮೀನ್ ನಿರ್ವಹಣೆ ಎಲ್ಲ ನೀವೇ ನೋಡ್ಕೊಂಡ್ ಬಂದಿದ್ರಿ? ಅವಾಗಿಂದನು ಓದ್ಬೇಕಾರಾಗಿಂದನು ನೀವೇ ನೋಡ್ಕೊಂಡ್ ಬರ್ತಿದ್ರಿ? ನಮ್ಮ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಅದಕ್ಕೆ, ನಮ್ಮ ಕುಟುಂಬ, ನಮ್ಮ ತಂದೆ, ನನ್ನ ಮಗ ಸಣ್ಣವನು, 4 ಜನ ಇದೀವಿ, ಎಲ್ಲ ನಮ್ಮ ಕೃಷಿ ಕುಟುಂಬನೇ, ಎಲ್ಲರೂ ಈ ಕೃಷಿ ಕೆಲಸದಲ್ಲಿ ಸಪೋರ್ಟ್ ಮಾಡ್ತಾರೆ. ಅಲ್ಲರಿ, ನೀವು ರಾಸಾಯನಿಕ ಗೊಬ್ಬರನ ಬ್ಯಾಡದ ಗೊಬ್ಬರ ಅಂತ ಹೇಳ್ಬಿಟ್ರಿ ಸರ್, ಅದರಲ್ಲಿ ಏನ್ ಮಾಡ್ತೇವೆ ಈಗ, ಪೋಷಕಾಂಶಗಳು ಒಂದ್ ಬೆಳೆಗೆ 16 ಪೋಷಕಾಂಶಗಳು ಅಗತ್ಯ ಇದೆ. ಆದ್ರೆ ನಾವು ಏನ್ ಮಾಡ್ತೀವಿ ರೈತರು, ಆ ಪೋಷಕಾಂಶಗಳು ಯಾವ ಟೈಮಿಗೆ ಯಾವ್ದು ಬೇಕು ಅನ್ನೋದನ್ನ ಗೊತ್ತಿಲ್ಲದೆ ಯಾರೋ ಅಂಗಡಿಯನ್ನು ಕೇಳಿ ಅಥವಾ ಅಕ್ಕಪಕ್ಕದ ಬೇರೆ ಯಾರೋ ಮಾಡೋದನ್ನ ನೋಡಿ ನಾವು ಬಳಸ್ತೀವಲ್ಲ, ಅದು ಅಗತ್ಯಕ್ಕಿಂತ ಅನಗತ್ಯನೇ ಜಾಸ್ತಿ ಆಗ್ತದೆ. ಯಾವುದೇ ಬೆಳೆಗಾಗ್ಲಿ ಎಷ್ಟು ಪೋಷಕಾಂಶಗಳು ಬೇಕು, ಯಾವ ಟೈಮಿಗೆ ಬೇಕು, ಯಾವ್ಯಾವ ಬೆಳೆ ಹಂತಕ್ಕೆ ಯಾವ್ಯಾವ ಪೋಷಕಾಂಶಗಳು ಬೇಕು ಅನ್ನೋದನ್ನ ತಿಳ್ಕೊಂಡು ನಾವು ಒಂದು ಬಳಸಿದ್ರೆ ಅಡ್ಡಿಲ್ಲ. ನಮ್ಮ ರೈತರಲ್ಲಿ 90% ಏನ್ ಮಾಡ್ತಾರೆ ಅಂದ್ರೆ, ಪಕ್ಕದ ಮನೆಯ ಯಾರೋ ಗೊಬ್ಬರ ಹಾಕಿದ ಅಥವಾ ಇನ್ಯಾರೋ ಒಬ್ಬ ಗೊಬ್ಬರ ಹಾಕಿದ ಅಂತೇಳಿ ಇವರು ಬೆಳಿಗ್ಗೆ ಅಗತ್ಯ ಇಲ್ಲದೆ ಇದ್ರೂ ಇವ್ರು ಬಳಸ್ತಾರೆ. ಅವಾಗೇನು, ನಮ್ಮ ಹಣನೂ ವ್ಯರ್ಥ, ಮಣ್ಣು ಹಾಳಾಗ್ತೈತಿ. ಅದು ಸೂಕ್ತ ಹೌದೋ ಅಲ್ಲ ನಮ್ ಬೆಳಿಗ್ಗೆ ಅಂತ ತಿಳ್ಕೊಂಡು ನಾವು ಅದನ್ನ ಬಳಸಿದ ಮಾತ್ರ ಗೊಬ್ಬರ ಪೂರೈಕೆ ಆಗ್ತೈತಿ, ಸಸ್ಯನು ಚೆನ್ನಾಗಿ ಬೆಳೆಯಕ್ಕೆ ಸಾಧ್ಯತೆ ಇದೆ. ಈಗ ಇಷ್ಟೆಲ್ಲ ಮಾಹಿತಿ ನೀವು ಓದ್ಬೇಕಾದ್ರೆ ತಿಳ್ಕೊಂಡಿದ್ರ ಕ್ರಮೇಣ? ಕ್ರಮೇಣ ನನಗೆ ಸ್ವಲ್ಪ ಇಲಾಖೆ ಸಂಪರ್ಕ ಆಯ್ತು, ಜೊತೆಗೆ ಈ ಧರ್ಮಸ್ಥಳ ಸಂಘದವರು ಅವರಿಂದ ಸ್ವಲ್ಪ ನನಗೆ ಸ್ಟೇಜ್ ಫಿಯರ್ ಇತ್ತು, ಮೊದಲು ಜನರ ಜೊತೆ ಮಾತಾಡೋದೆಲ್ಲ ಗೊತ್ತಿರಲಿಲ್ಲ. ಅವರಿಂದ ನನಗೆ ಈ ಜನರ ಜೊತೆ ಯಾವ ರೀತಿ ಬೆರಿಬೇಕು ಅನ್ನೋದು ಗೊತ್ತಾಯ್ತು. ನೆಕ್ಸ್ಟ್ ಇಲಾಖೆ ಕಾಂಟ್ಯಾಕ್ಟ್ ಆಯ್ತು, ಕೃಷಿ ಇಲಾಖೆ ನಮ್ಮ ರಿಪ್ಪನ್ಪೇಟೆ ನಮ್ದು ಇಲ್ಲಿ RSK ಇಲ್ಲಿ ಬಂತು, ಹೊಸನಗರ ನಮ್ಮ ತಾಲೂಕು ಹೆಡ್ ಕ್ವಾರ್ಟರ್ಸ್. ಇಲಾಖೆ ಕಾಂಟ್ಯಾಕ್ಟ್ ಆದ್ಮೇಲೆ ನಾನು ಅಲ್ಲಿ ರೈತ ಅನುಗಾರ ಆಗಿ ನನ್ನ ಒಂದು 2009-10 ಇಲಾಖೆಯರು ತರಬೇತಿ ಕೊಟ್ಟು, ರೈತರಿಗೆ ತರಬೇತಿ ಕೊಡೋದ್ರ ಬಗ್ಗೆನೂ ನನಗೆ ಮಾಹಿತಿ ಕೊಟ್ಟು ಕರ್ಕೊಂಡ್ರು. ಹಂಗಾಗಿ ನನಗೆ ಇಲಾಖೆಗೆ ನನಗೂ ಸಂಪರ್ಕ ಬೆಳೀತು, ನನ್ನಿಂದ ರೈತರಿಗೆ ಸಂಪರ್ಕ ಬೆಳೀತು. ಹಂಗಾಗಿ ಏನಾಯ್ತು, ಈ ಇಲಾಖೆ ಸೌಲಭ್ಯಗಳ ಬಗ್ಗೆ ರೈತರಿಗೆ ಮಾಹಿತಿ ತಿಳಿಸ್ತಾ ಕೃಷಿ ಸಂಬಂಧಪಟ್ಟಂಗೆ ಸಂಪೂರ್ಣವಾಗಿ ಯಾವ ಬೆಳೆಗೆ ಎಷ್ಟು ಪೋಷಕಾಂಶಗಳು ಬೇಕು, ಯಾವ ಅಗತ್ಯ ಇರೋಂಥದ್ದು ನಾವು ಯಾವ್ಯಾವ ಕೊಡ್ಬೇಕು ಅನ್ನೋದನ್ನೆಲ್ಲ ತಿಳ್ಕೊಂತ ಬಂದು. ಈಗ ಅನುಗಾರ ಆದ್ಮೇಲೆ ನಿಮ್ಗೆ ಸ್ವಲ್ಪ ಜವಾಬ್ದಾರಿನೂ ಜಾಸ್ತಿ ಆಯ್ತು. ಈಗ ನೀವೇನು ಕೃಷಿನ ಅಳವಡಿಸ್ಕೊಂತಿದ್ದೀರಿ, ಅದನ್ನ ಬೇರೆಯವ್ರಿಗೂ ಹೇಳಬೇಕು, ಅದನ್ನ ಈ ರೀತಿ ಅಳವಡಿಸ್ಕೊಳ್ಳಿ, ಈ ತರ ಮಾಡೋದ್ರಿಂದ ನಿಮ್ಮ ಆದಾಯ ಹೆಚ್ಚು ಮಾಡ್ಕೊಳ್ಬಹುದು, ಇಳುವರಿ ಹೆಚ್ಚು ಮಾಡ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನೆಲ್ಲ ಕೊಟ್ರಿ ನೀವು. ಖಂಡಿತವಾಗಿ ನಮ್ಮ ಪಂಚಾಯತಿ ಒಳಗೆ ಹಸಿರೆಲೆ ಗೊಬ್ಬರ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಇಡೀ ಗ್ರಾಮ ಪಂಚಾಯತಿ ಒಳಗೆ ಡಯಾಂಚ ಸೆಣಬು ಅಂತ ಹೆಸರೇ ಕೇಳಿರಲ್ಲ ಅವರು. ನಿಜವಾಗು ಇವತ್ ಬಂದು ನಿಮಗೆ ಈ ಭಾಗದಲ್ಲಿ ತೋರಿಸ್ತೀನಿ, ಪ್ರತಿ ನೀವು ಎಲ್ಲಿ ನೋಡಿದ್ರು ಡಯಾಂಚ ಸೆಣಬು ಬಳಸ್ತಾ ಇದಾರೆ. ನಮ್ಮ ಪಂಚಾಯತಿ ಫಸ್ಟ್ ಬಳಸಕ್ ಶುರು ಮಾಡಿದ್ದೆ ನಾವು. ಇದನ್ನ ನೋಡಿ ಜನ ಏನಾದ್ರು ಇವನಿಗೇನ ತಲೆ ಕೆಟ್ಟೈತೆ, ಸುಮ್ಮನೆ ಮಾಡಕ್ ಆಗದಕ್ಕೆ ಏನೋ ಗದ್ದೆಯಲ್ಲಿ ಸದೆ ಬೆಳೆಸಿದ್ದಾನೆ, ಸುಮಾರು ಎತ್ತರ ಬೆಳೀತಿತ್ತು ಅದೊಂದು 6-7 ಏನೋ ಗದ್ದೆಯಲ್ಲಿ ಸದೆ ಬೆಳೆಸ್ತಾ ಇದ್ದಾನೆ ಅನ್ಕೊಂಡಿದ್ರು. ಆದ್ರೆ ಇವತ್ತು ಯಾವ ಮಟ್ಟಕ್ಕೆ ಅದು ಇದಾಗತ್ತೆ ಅಂದ್ರೆ, ಜನರಿಗೆ ಪ್ರಚಾರ ಆಗತ್ತೆ ಅಂದ್ರೆ, ಪ್ರತಿಯೊಬ್ಬರಿಗೆ ಪ್ರಶಸ್ತಿ ಹೇಳೋದೇ ಬೇಡ. ನಮ್ಮನ್ನು ನೋಡಿ, ನಾವು ಫಸ್ಟಿಗೆ ಒತ್ತಾಯ ಮಾಡಿ ಹಾಕ್ಸ್ತಿದ್ವಿ, ಈಗ ಅವರಿಗೇನೆ ಅರಿವು ಆಗಿ ಅವರೇ ಬೀಜ ಹುಡ್ಕೊಂಡೋಗಿ ಕೃಷಿ ಇಲಾಖೆಯಲ್ಲಿ ಸಿಗಲ್ಲ ಅಂದ್ರೆ ಬೇರೆ ಕಡೆಯಿಂದ ತಂದು ಈಗ ಅವರೇ ಹಾಕಿ ಬೆಳೆಸ್ತಾ ಇದ್ದಾರೆ. ಯಾವಾಗ ಹಾಕ್ತೀರಿ ಅದನ್ನ? ಅದು ಸೂಕ್ತವಾದ ಸಮಯ ಅಂದ್ರೆ ಮೇ 10. ಮೇ 10 ಮೇ 25 ಒಂದು ಹದಮಳೆ ಇದ್ದಾಗ ಹಾಕಿ ಒಂದು ಸಾಲು ಅಥವಾ ಸುಣ್ಣ ನಾವು ಹಾಕ್ಬೇಕಲ್ಲ ಮೂರು ಬೆಳೆಗೆ ಒಂದ್ಸರಿ ಬೀರ್ಕೊಂಡು ನಾವು ಡಯಾಂಚನ ಬೀಜ ಬೀರಿ ಒಂದ್ ಸಾಲು ಟ್ರಾಕ್ಟರ್ ಸುಮ್ನೆ ಒಂದೇ ಸಾಲು ಹುಟ್ಟಿ ಮಾಡಿಬಿಟ್ರೆ ಸಾಕು ಫಸ್ಟ್ ಕ್ಲಾಸ್ ಬರ್ತೈತೆ ಡಯಾಂಚ ಬಾರಿ ಒಳ್ಳೆ ಪೋಷಕಾಂಶ. ಇನ್ನು ಇದನ್ನ ಭತ್ತಕ್ಕೆ ಮಾತ್ರ ಅಲ್ಲ ತೋಟಗಾರಿಕಾ ಬೆಳೆಗಳಲ್ಲೂ ಸಹ ಬೆಳೆಸ್ತಾರೆ. ಅಡಿಕೆ ತೋಟಕ್ಕೆ ಈಗೇನು ಹೊಸದಾಗಿ ತೋಟ ಅಥವಾ ಹಳೆ ತೋಟ ಅದನ್ನು ಸುಮ್ನೆ ಅದೇನು ಮಳೆ ಪ್ರಾರಂಭ ಆಗ್ಬೇಕಾದ್ರೆ ಬೀಜ ಬೀರಿದ್ರೆ ಎಲ್ಲಾ ಕಡೆಯಿಂದ ಮೊಳಕೆ ಒಡಿಚಿತ್ತದು. ಆಮೇಲೆ ಅದೇನು ಹೂ ಆಡ ಹಂತಕ್ಕೆ ನಾವು ಅದನ್ನ ಮಲ್ಚಿಂಗ್ ಮಾಡಿಬಿಟ್ರೆ ಬೇರೆ ಸದೇನು ಕಡಿಮೆ ಆಗ್ತು, ನಮ್ಮ ಬೆಳೆಗಳಿಗೆ ಪೋಷಕಾಂಶನೂ ಸಿಕ್ತು. ಹಾಗಾಗಿ ನಿಮ್ ಭಾಗದಲ್ಲಿ ಈಗ ಸ್ವಲ್ಪ ಇದರ ಬಳಕೆ ಜಾಸ್ತಿ ಆಗಿದೆ. ಇದನ್ನು ಬಳಸೋದ್ರಿಂದ ಸ್ವಲ್ಪ ರಾಸಾಯನಿಕ ಗೊಬ್ಬರನ ಬಳಕೆ ಕಡಿಮೆ ಮಾಡಬಹುದು ಅಂತ ಹೇಳಬಹುದು. ಯಾಕೆಂದ್ರೆ ಮಣ್ಣು ಸ್ಮೂತ್ ಆಗ್ತೈತಿ ನಾವು ಈ ಸೊಪ್ಪಿನ ಅಂಶ ಬಳಸೋದ್ರಿಂದ. ಕೆಲವು ಪೋಷಕಾಂಶಗಳು ಸಿಗ್ತಾವ ಬೆಳಿಗ್ಗೆ ನಮ್ಮ ಆಹಾರ ಬೆಳೆಗೆ ಭತ್ತ ಆಗ್ಲಿ ಯಾವುದೇ ಬೆಳೆಗಾಗ್ಲಿ ಬೇಕಾದಂತ ಕೆಲವು ಪೋಷಕಾಂಶಗಳು ಕೆಲವು ಪರ್ಸೆಂಟೇಜ್ ಅಲ್ಲಿ ಸಿಗುತ್ತೆ. ಅವಾಗ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಕಡಿಮೆ ಮಾಡಬಹುದು. ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೊಟ್ಟರು ತಗೋಣ ಅಂತ ಕೆಪಾಸಿಟಿ ಆ ಮಣ್ಣಿಗೆ ಬಂದಿರ್ತೈತಿ ಈ ಹಸಿರೆಲೆ ಗೊಬ್ಬರಗಳನ್ನ ನಾವು ಬಳಸೋದ್ರಿಂದ. ಸರ್, ಈಗ ನಿಮ್ದು ಜಮೀನ್ ಎಷ್ಟಿದೆ? ನಮ್ದೊಂದು 6 ಎಕರೆ ಇದೆ. 6 ಎಕರೆನಲ್ಲಿ ತರಿ ಜಮೀನ್ ಎಷ್ಟು ಭಾಗ ಆಯ್ತು, ತೋಟ ಎಷ್ಟು? ಒಟ್ಟು ಎಲ್ಲದೂ ತರಿನೇ ಆಗಿತ್ತು. ನಾನು SLC ಬಿಟ್ಟ ನಂತರ ಹಂತಂತವಾಗಿ ಅಡಿಕೆ ತೋಟ ಮಾಡ್ತಾ ಬಂದ್ವಿ. ಕಮರ್ಷಿಯಲ್ ಆಗಿ ಬೇಕಲ್ಲ, ಅದಕ್ಕೋಸ್ಕರ ಒಂದು 3 ಎಕರೆ ಅಡಿಕೆ ತೋಟ ಮಾಡಿದೀವಿ. ಆ ಅಡಿಕೆಯಲ್ಲಿ ಕಾಳು ಮೆಣಸು ಹಾಕಿದೀವಿ, ಆಮೇಲೆ ಜೊತೆಗೆ ಕೋಕಾ ಹಾಕಿದೀವಿ. ಕೋಕಾನು ಒಳ್ಳೆ ಲಾಭದಾಯಕ ಬೆಳೆಗೇನೆ. ಏನು ಸ್ವಲ್ಪ ಮಂಗನ ಕಾಟ ಅಷ್ಟೇ ಬಿಟ್ರೆ, ಮಂಗ ಇಲ್ದೇ ಇರೋ ಏರಿಯಾ ಬಿಟ್ರೆ ಬಾರಿ ಚೆನ್ನಾಗಿ ಬರುತ್ತೆ, ಬಾರಿ ಒಳ್ಳೆ ಬೆಳೆ ಅದು. ಅದ್ರ ಬಗ್ಗೆ ನಾವೊಂದು ವಿಟ್ಲಾದಲ್ಲಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಂತಿದೆ, ಅಲ್ಲೋಗಿ ತರಬೇತಿನೂ ತಗೊಂಡಿದ್ವಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಕೋಕಾ ಬೆಳೆಗಂತೂ ನಿಜವಾಗೂ ಯಾವ ಇರೋ ಉತ್ಪಾದನೆ ಕಡಿಮೆ, ಅಷ್ಟು ಬೇಡಿಕೆ ಇದೆ ಕೋಕಾ. ಹಂಗಾಗಿ ರೈತರು ಪ್ರತಿಯೊಬ್ಬರು ಅಡಿಕೆ ತೋಟದಲ್ಲಿ ಉಪ ಬೆಳೆಯಾಗಿ ಕೋಕಾ ಬೆಳೆಯೋದು ಭಾರಿ ಸೂಕ್ತ. ಕಾಳು ಮೆಣಸು ಮಾಡಿದೀವಿ, ಅಡಿಕೆನೂ ಇದೆ, ಚೆನ್ನಾಗಿದೆ. ಕೋಕೋಗೆ ಮಾರುಕಟ್ಟೆ ಹೇಗ್ ಮಾಡಿದ್ರಿ? ಕೋಕೋದಲ್ಲಿ ಕ್ಯಾಂಪ್ಕೋದಲ್ಲಿ ಮಾರುಕಟ್ಟೆ ಇದೆ. ಕ್ಯಾಂಪ್ಕೋ ಕೊಡ್ತೀವಿ, ಕ್ಯಾಂಪ್ಕೋದಲ್ಲಿ ನಮ್ದು ಸ್ಟಾರ್ಟಿಂಗ್. ಈಗ ಅವರೇ ಬಂದು ತಗೊಂಡು ಹೋಗ್ತಾರೆ, ನೀವು ತಗೊಂಡು? ಇಲ್ಲ, ನಾವು ಪ್ರೊಸೆಸಿಂಗ್ ಇದೆ. ನಾವು ಪ್ರೊಸೆಸಿಂಗ್ ಅನ್ನ ಮಾಡಿ ಕೆಜಿ ಲೆಕ್ಕದಲ್ಲಿ 210 ರೂಪಾಯಿನ ಪರ್ ಡ್ರೈ. ನೀವೇ ಪ್ರೊಸೆಸಿಂಗ್ ಮಾಡ್ತೀರಾ? ಹೇಗೆ? ಅದು ನಮ್ದಿಂದ ಸ್ಟಾರ್ಟಿಂಗ್, ಈ ಸರಿಂದ ಬೆಳೆ ಬರ್ತಾ ಇದೆ. ನಾವೆಲ್ಲ 3 ವರ್ಷ ಅದು ಹಾಕಿ ಈಗ ಅದನ್ನೆಲ್ಲ ನಮಗೆ ಅಲ್ಲಿ ಕಲ್ಸಿಕೊಟ್ಟಿದ್ದಾರೆ. ಯಾವ ರೀತಿ ಅಂದ್ರೆ ಅದು ಹಣ್ಣು ಬಂದ ನಂತರ ಹಣ್ಣನ್ನು ಕಟಾವ್ ಮಾಡಿ ನಾವು ಬೀಜನ ಒಂದ್ ಕಡೆ ರಾಶಿ ಮಾಡಿದ್ರೆ ಅದ್ರ ಜೊತೆಗೆ ಈ ಬೂದಿನ ಮಿಶ್ರಣ ಮಾಡಿ ಅದನ್ನ ಕೈಯಲ್ಲಿ ತಿಕ್ಕಿದ್ರೆ ಅದರಲ್ಲಿ ಮೇಲೆ ಒಂಥರ ನೋಳೆ ತರ ತೇವಾಂಶ ಇರ್ತೈತೆ, ಅದು ಇದಾಗ್ತೈತೆ. ಆಮೇಲೆ ನಾವು ಅದನ್ನ ಒಂದು ನೆರಳಲ್ಲಿ ಆರ ಹಾಕ್ಬಿಟ್ರೆ ಡ್ರೈ ಆಗ್ತೈತೆ ಬೀಜ. ಈ ರೀತಿ ಕೊಕ್ಕೋ ಹಾಕೋದ್ರಿಂದ ನಿಮ್ಗೆ ಲಾಭದಾಯಕ ಕೊಕ್ಕೋ? ಆಮೇಲೆ ಅದರಲ್ಲಿ ಅಡಿಕೆ ತೋಟಕ್ಕೆ ತುಂಬಾ ಲಾಭದಾಯಕ ಅಂದ್ರೆ ತುಂಬಾ ಅದ್ರ ಎಲೆಗಳೆಲ್ಲ ಬೆಳಿತೈತಿ, ಭಾರಿ ಪೋಷಕಾಂಶ. ಆಮೇಲೆ ಕೋಕಾ ಇದು ದ್ವಿದಳ, ನಮ್ದು ಅಡಿಕೆ ಏಕದಳ. ಈ ದ್ವಿದಳ ಸಸಿಗಳು ಮಾಡ್ತವೆ ಅಂದ್ರೆ ವಾತಾವರಣದಲ್ಲ ಸಾರ್ವಜನಿಕಗಳನ್ನೆಲ್ಲ ಸ್ಥಿರೀಕರಿಸಿ ಬೇರು ಮೂಲಕ ಅಡಿಕೆಗೆ ಕೊಡ್ತಾವ. ಹಂಗಾಗಿ ಅಡಿಕೆಗೆ ಭಾರಿ ಒಳ್ಳೇದು ದ್ವಿದಳ ಆಗಿರೋ ಕೋಕೋ. ಇನ್ನು ಕಾಳು ಮೆಣಸು ಯಾವ ತಳಿ ಹಾಕಿದ್ರಿ? ಕಾಳು ಮೆಣಸು ಪುಣಿಯೂರು, ಪುಣಿಯೂರು ಒಂದು 800 ಬಳ್ಳಿ ಹಾಕಿದೀವಿ. ಫಸಲು ಬರ್ತಾ ಇದೆಯಾ? ಸ್ಟಾರ್ಟಿಂಗ್ ಆಗಿದೆ, 2 ವರ್ಷದಿಂದ ಬರ್ತಾ ಇದೆ ಈಗ ಸ್ಟಾರ್ಟಿಂಗ್ ನಮ್ದು. ಏನಾರ ರೋಗ ಬಾಧೆ ಕೀಟ ಬಾಧೆ ಏನಾರು ಇದುವರೆಗೆ ಯಾವ್ದು ಇಲ್ಲ. ಅದಕ್ಕೆ ನಮಗೆ ಯೂನಿವರ್ಸಿಟಿ ಶಿವಮೊಗ್ಗ ನವಿಲೆಯರು ಟ್ರೈಕೋಡರ್ಮ ಕೊಟ್ಟಿದ್ರು ಹೋದ ಸರಿ. ಅದನ್ನ ನಾವು ಏನ್ ಮಾಡಿದ್ವಿ ಈ ಸರಿ ಕೊಟ್ಟಿಗೆ ಗೊಬ್ಬರಕ್ಕೆ ಅದನ್ನ ಮಿಕ್ಸ್ ಮಾಡಿ ಪ್ರತಿ ಗಿಡಕ್ಕೂ 1 ಕೆಜಿ 2 ಕೆಜಿ ಲೆಕ್ಕದಲ್ಲಿ ಮಳೆ ಪ್ರಾರಂಭ ಆಗಕ್ಕಿಂತ ಮುಂಚೆನೆ ಬುಡಕ್ ಹಾಕಿ ಸೋಗಿ ಎಲ್ಲ ಕಡ್ದು ಮಲ್ಚಿಂಗ್ ಮಾಡಿದ್ವಿ. ಏನ್ ಪ್ರಯೋಜನ ಅದನ್ನ ಹಾಕೋದ್ರಿಂದ? ಹಾಕೋದ್ರಿಂದ ಏನು ಅಂದ್ರೆ ಈ ಟ್ರೈಕೋಡರ್ಮ ಹಾಕೋದ್ರಿಂದ ಸೂಕ್ಷ್ಮ ಜೀವಿಗಳು ಡೆವಲಪ್ ಆಗ್ತವೆ, ರೋಗಾಣುಗಳು ಬರೋಂತ ಕ್ರಿಮಿ ಕೀಟಗಳನ್ನೆಲ್ಲ ಅವು ರೋಗಾಣುಗಳನ್ನು ತಿಂದ ಹಾಕ್ತವೆ. ಹಂಗಾಗಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ರೋಗಕಾರಕ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತವೆ. ಹಂಗಾಗಿ ಯಾವ್ದೇ ಒಂದು ರೋಗ ಸೊರಗು ರೋಗ ಆಗ್ಲಿ ಕೊಳೆ ರೋಗ ಆಗ್ಲಿ ಬರೋದು ಮೆಣಸಿನ ಬೆಳೆ ಕಡಿಮೆ ಆಗುತ್ತೆ. ಇನ್ನು ಅಡಿಕೆ ಫಸಲು ಬರ್ತಾ ಇದೆಯಾ? ಹಾ ಬರ್ತಾ ಇದೆ, ಚೆನ್ನಾಗಿದೆ ಅಡಿಕೆ ಮರಗಳು, ಆರೋಗ್ಯವಾಗಿದೆ. ಆರೋಗ್ಯವಾಗಿದೆ. ಮಲ್ನಾಡು ಭಾಗದಲ್ಲಿ ಅಡಿಕೆಗೆ ಸ್ವಲ್ಪ ರೋಗ ಅಂತ ಹೇಳ್ತಾರೆ. ಬೇರುಳ ಬಾಧೆ ಇದೆ ಈ ಭಾಗದಲ್ಲೆಲ್ಲ. ನಮಗೂ ಒಂದು 10 ಗುಂಟೆಯಲ್ಲಿ ಬೇರುಳ ಬಂದಿತ್ತು. ಅದು ಕಾರಣ ಅಂದ್ರೆ ನಮಗೆ ಸ್ವಲ್ಪ ಈ ಮರಳು ಮಿಶ್ರಿತ ಭೂಮಿ ನಮ್ಮ ಭಾಗದಲ್ಲಿ ಏನಾಗ್ತೈತೆ ಅಂದ್ರೆ ನಾವೀಗ ಭತ್ತದ ಗದ್ದೆನ ಅಡಿಕೆ ತೋಟ ಆಗಿ ಕನ್ವರ್ಟ್ ಮಾಡಿದಲ್ಲಿ ಈ ಬೇರುಳ ಬಾಧೆ ಸ್ವಲ್ಪ ಜಾಸ್ತಿ ಆಗ್ತೈತೆ. ಅದಕ್ಕೆ ಏನು ಬಸಿಗಾಲುವೆ ಒಂದು ತುಂತುರು ನೀರಾವರಿನ ಕಡಿಮೆ ಮಾಡಬೇಕು. ಈ ನಮ್ಮಲ್ಲಿ ರೈತರು ಏನ್ ಮಾಡ್ತಾರೆ ಅಂದ್ರೆ ಚಾನಲ್ ಏರಿಯಾದವರಿಗಂತೂ ನೀರಿನ ಮಿತಿನೇ ಇಲ್ಲ. ಒಂದು ಈ ದೊಡ್ಡ ಸ್ಪ್ರಿಂಕ್ಲರ್ ಹಾಕಿ ನೀರು ಜಾಸ್ತಿ ಕೊಟ್ಟಷ್ಟು ನೀರಿನ ಪ್ರಮಾಣನೂ ಜಾಸ್ತಿ ಬೇಕು, ಆ ಬೇರುಳಗಳು ಡೆವಲಪ್ ಆಗ್ತಾವ. ಅದಕ್ಕೆ ಏನ್ ಮಾಡಿದ್ವಿ ಲಾಸ್ಟ್ ಇಯರಿಂದ ಡ್ರಿಪ್ಪರ್ ಮಾಡಿದೀವಿ, ಹನಿ ಹನಿ ನೀರಾವರಿ. ಹೆಂಗೆ ಅಂದ್ರೆ ಈಗ ಅಡಿಕೆ ಮರಕ್ಕೆ ನಮ್ದೆಲ್ಲ ಲೀಟರ್ ಲೆಕ್ಕ, ಬಲ್ಸಿಮೇರಿಗೆಲ್ಲ ಲೆಕ್ಕವೇ ಇಲ್ಲ, ನಮ್ದು ಲೀಟರ್ ಲೆಕ್ಕ. ಒಂದು ಅಡಿಕೆ ಮರಕ್ಕೆ ದಿವಸಕ್ಕೆ 12-15 ಲೀಟರ್ ನೀರು ಕೊಡ್ತಾ ಇದೀವಿ. ಅದು ಅಳತೆ ಪ್ರಕಾರ? ಅಳತೆ ಪ್ರಕಾರ. ಹೇಗೆ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಿ ಸಿಸ್ಟಮ್? ಹೆಂಗಂದ್ರೆ ನಾವು ಡ್ರಿಪ್ಪರ್ ಅಳವಡಿಸ್ಕೊಂಡಿದ್ವಿ, ಫಿಲ್ಟರ್ ಹಾಕಿದೀವಿ, ಬೋರಿಂದ ಡೈರೆಕ್ಟ್ ಫಿಲ್ಟರ್. ಫಿಲ್ಟರ್ ಇಂದ ಎಲ್ಲಾ ಲೈನಿಗೂ ಸಬ್ಲೈನ್, ಸಬ್ಲೈನ್ ಇಂದ ಎಲ್ ಎಲ್ ಡಿ ಪಿ ಪ್ರತಿ ಒಂದೊಂದು ಮರದ ಲೈನಿಗೂ ಒಂದೊಂದು ಅಡಿಕೆ ಮರಕ್ಕೆ ಎರಡೆರಡು ಡ್ರಿಪ್ಪರ್. ಒಂದು ಗಂಟೆ ಆನ್ ಮಾಡಿದ್ರೆ ಒಂದು ಡ್ರಿಪ್ಪರ್ ಇಂದ 4 ಲೀಟರ್ ನೀರು ಹೋಗುತ್ತೆ ಅಲ್ಲಿಗೆ. ಅಂತದ್ದು ಎರಡು ಡ್ರಿಪ್ಪರ್ ಇದ್ರೆ 8 ಲೀಟರ್ ನೀರು ಒಂದು ಮರಕ್ಕೆ ಹೋಗ್ತಿತ್ತು. ಎರಡು ಗಂಟೆ ಬಿಟ್ರೆ 16 ಲೀಟರ್ ನೀರು ಒಂದು ಅಡಿಕೆ ಮರಕ್ಕೆ ಆ ಪ್ರಮಾಣದಲ್ಲಿ ಕೊಡ್ತಾ ಇದೀವಿ. ಜೊತೆಗೆ ಅಡಿಕೆಗೆ ನಾವು ಪೂರ್ತಿ ಸಾವಯವ ಮಾಡಕ್ ಆಗೋದಿಲ್ಲ, ಅದಕ್ಕೋಸ್ಕರ ಏನ್ ಮಾಡಿದೀವಿ ಕಮರ್ಷಿಯಲ್ ಆಗಿರೋದ್ರಿಂದ ನಾವು ಅದಕ್ಕೆ ಕೆಲವು ರಾಸಾಯನಿಕಗಳನ್ನ ಆಮೇಲೆ ಮೈಕ್ರೋ ನ್ಯೂಟ್ರಿಯಂಟ್ಗಳನ್ನ ನೀರಿನ ಮೂಲಕನೇ ಕೊಡುವಂತ ವ್ಯವಸ್ಥೆ ಮಾಡಿದೀವಿ. ಯಾವ ಮೈಕ್ರೋ ನ್ಯೂಟ್ರಿಯಂಟ್? ಈಗ ಸೂಕ್ಷ್ಮ ಪೋಷಕಾಂಶಗಳು, ಜಿಂಕು, ಬೋರಾನ್ ಇಂತ ಏನು 16 ಪೋಷಕಾಂಶಗಳು ಎಲ್ಲವನ್ನು ಪ್ರಧಾನ ಪೋಷಕಾಂಶಗಳನ್ನು ಬಿಟ್ಟು ಅಗತ್ಯಕ್ಕೆ ತಕ್ಕಂತೆ ಮೆಗ್ನೀಷಿಯಂ ಇವೆಲ್ಲವನ್ನು ಎಲ್ಲ ವಾಟರ್ ಸಾಲಬೆಲ್ ಬಂದಿದ್ದಾವೆ. ಪ್ರತಿ ನೀರಲ್ ಕರ್ಗ ಅಂತ ಎನ್ ಪಿ ಕೆ ಸತ ನೀರಲ್ ಕರ್ಗ ಅಂತ ನಮ್ಮ ಬೆಳೆಗೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟು ಎನ್ ಪಿ ಕೆನ ಪ್ರತಿ ದಿವಸಕ್ಕೆ ಒಂದು ಮರಕ್ಕೆ 1 ಗ್ರಾಮ್ ಲೆಕ್ಕದಲ್ಲಿ ಅದನ್ನ ನಾವು ಎಷ್ಟು ಮರ ಇದೆ ನಮ್ದು ಅಷ್ಟಕ್ಕೆ ನಾವು ಇಂಟು ಮಾಡ್ಕೊಂಡು ಒಂದು ದಿವಸಕ್ಕೆ ಎಷ್ಟು ಕೆ ಜಿ ಕೊಡ್ಬೇಕು ಅಷ್ಟನ್ನ ನೀರಲ್ಲಿ ಬ್ಯಾರಲ್ ಅಲ್ಲಿ ಕರಗಿಸಿ ಅದಕ್ಕೆ ಒಂದು ಪಂಪ್ ಅಲ್ಲಿ ಆ ಫಿಲ್ಟರಿಗೆ ಲಿಫ್ಟ್ ಮಾಡ್ತೀವಿ. ಆ ಫಿಲ್ಟರ್ ಅಲ್ಲಿ ಎಲ್ಲದೂ ನೀರಿನ ಜೊತೆ ಮಿಕ್ಸ್ ಆಗಿ ಎಲ್ಲಾ ಅಡಿಕೆ ಮರಕ್ಕೂ ನಮ್ದು 1,500 ಅಡಿಕೆ ಮರ ಐತೆ, 1,500 ಅಡಿಕೆ ಮರಕ್ಕೂ ಅರ್ಧ ಗಂಟೆ ಒಳಗೆ ನಮ್ದು ಗೊಬ್ಬರ ಕೊಟ್ಟು ಹಾಕ್ತೀವಿ. ಯಾವ್ದು ಲೇಬರ್ ಅವಶ್ಯಕತೆ ಇಲ್ಲ. ಈಗ ಅಡಿಕೆ ಮರನ ಬುಡ ಬಿಡಿಸೋದು, ಗೊಬ್ಬರ ಹಾಕೋದು, ಮಣ್ಣು ಹಾಕೋದು ಆ ತರ ವ್ಯವಸ್ಥೆ ಯಾವ್ದು ಮಾಡಲ್ಲ. ಯಾವ್ದು ಇಲ್ಲ ಮಾಡ್ತಾ ಇಲ್ಲ, 3 ವರ್ಷದಿಂದ ಇದನ್ನ ಮಾಡ್ತಾ ಇಲ್ಲ. ಹಾಗಾದ್ರೆ ನೀವೀಗ ಕೂಲಿ ಆಳುಗಳ ಮೇಲೆ ಹೆಚ್ಚಿಗೆ ಅವಲಂಬಿತರಾಗಿಲ್ಲ? ಡಿಪೆಂಡೇ ಇಲ್ಲ ಅಡಿಕೆ ತೋಟಕ್ಕೆ ಮಾತ್ರ ನಾವು ಆಳಿನ ಮೇಲೆ ಡಿಪೆಂಡೇ ಇಲ್ಲ. ಈ ಬಸಿಗಾಲವೇ ಒಂದು ಕ್ಲೀನ್ ಮಾಡಬೇಕು, ಈಗ ಮಾಡಿದೀವಿ. ನೆಕ್ಸ್ಟ್ ನಮಗೆ ಅಡಿಕೆ ಕೊಯ್ಲುವರಿಗೂ ಒಂದು ಆಳು ನಮಗೆ ಅಡಿಕೆ ತೋಟಕ್ಕೆ ಬೇಡ ಅವಶ್ಯಕತೆ ಇಲ್ಲ. ಇನ್ನು ಅಡಿಕೆ ಸುಲ್ತ ಇಲ್ಲವಾ? ಅಡಿಕೆ ಸುಲ್ತ ನಮಗೆ ಇಲ್ಲಿ ಲೋಕಲ್ ಆಗಿ ನಮ್ಮ ಊರಲ್ಲೇ ಅಡಿಕೆ ಚಪ್ರ ಅಂತ ಮಾಡ್ಕೊಳ್ತಾರೆ, ಅಲ್ಲಿಗೆ ತಗೊಂಡು ಹಾಕ್ತಿವಿ. ಅವರು ನಮಗೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ, ಅವರಿಗೆ ಡಬ್ಬಕ್ಕೆ ಇಂಚಿಷ್ಟು ಅಂತ ಒಂದು ಬೆಲೆ ಫಿಕ್ಸ್ ಮಾಡಿರ್ತಾರೆ, ಅಷ್ಟನ್ನು ಕೊಟ್ಟರೆ ನಮಗೆಲ್ಲ ರೆಡಿ ಮಾಡಿಕೊಡ್ತಾರೆ. ನಾವು ಅದನ್ನ ತುಂಬಿಕೊಂಡು ಬೇಯಿಸಿ ಒಣಸಿ. ಮಿಷನ್ ಅಲ್ಲಿ ಸುಲಿತಾರೆ ಹೇಗೆ? ಇಲ್ಲ, ಮ್ಯಾನ್ಯುಯಲ್. ಮಿಷನ್ನಲ್ಲಿ ನಮಗೆ ಸ್ವಲ್ಪ ಸಣ್ಣ ಸಣ್ಣ ಅಡಿಕೆ ಗಾಯ ಆಗೋದ್ರಿಂದ ನಮಗೆ ಮಾರ್ಕೆಟಿಗೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಇಲ್ಲಿ ಮ್ಯಾನ್ಯುಯಲ್ ನಮಗೆ ಜನ ಸಿಗ್ತಾರೆ, ಹಂಗ ಇಲ್ಲೇ ಮ್ಯಾನ್ಯುಯಲ್ ಅಡಿಕೆ ರೆಡಿ ಮಾಡ್ತಾರೆ. ಇನ್ನು ಇದಿಷ್ಟು ವಾಣಿಜ್ಯ ಬೆಳೆಗಳಿಗೆ ಸಂಬಂಧಪಟ್ಟಂತೆ, ಇನ್ನು ಭತ್ತಕ್ಕೆ ಬರೋಣಂತೆ. ಭತ್ತ ಒಂದು 3 ಎಕರೆ ಭತ್ತ ಮಾಡ್ತಾ ಇದೀವಿ. ಭತ್ತ ಇಂಪಾರ್ಟೆಂಟ್ ಆಹಾರ ಬೆಳೆ, ಭತ್ತಕ್ಕೆ ಮಾತ್ರ ನಾವು ಕೆಮಿಕಲ್ ಯೂಸ್ ಮಾಡಲ್ಲ. ಯಾಕೆ ಅಂದ್ರೆ ನಾವು ಊಟ ಮಾಡೋದೇ, ನಾವು ಮಾರಾಟ ಮಾಡಿರೋ ಬೇರೆಯವ್ರು ಊಟ ಮಾಡ್ತಾರೆ, ಹಾಗಾಗಿ ಪಾಯ್ಸನ್ ಆಗ್ಲಿ ಮತ್ತೊಂದು ಯಾವ್ದು ಯೂಸ್ ಮಾಡೋದಿಲ್ಲ. ನಮ್ದು ಜಾನುವಾರು ಇದಾವೆ, ಲೋಕಲ್ ವೆರೈಟಿನ ಎಲ್ಲ ಜಾನುವಾರು ಇದಾವೆ. ಕಾಂಕ್ರೀಟ್ ಕೊಟ್ಟಿಗೆ ಮಾಡಿದೀವಿ, ಒಂದು ಬಯೋಡೈಜೆಸ್ಟ್ ಅಂತ ಹೇಳಿ ಸಿಮೆಂಟ್ ಇದ್ದು ದೊಡ್ಡ ತೊಟ್ಟಿ ಮಾಡಿದೀವಿ. ಸುಮಾರು 1 ಲಕ್ಷ ರೂಪಾಯಿ 20 ಅಡಿ ಒಳ ಇದ್ದು 6 ಅಡಿ ಕೊಟ್ಟಿಗೆ ಏನೇ ಕಸ ಕಡ್ಡಿ ಏನಿದ್ರು ಆ ಟ್ಯಾಂಕಿ ಹಾಕ್ತಿವಿ. ಅಲ್ಲಿಂದ ಕೊಳತು ಪೂರ್ತಿ ನೀರಾಗಿ ಆ ನೀರನ್ನ ಭತ್ತದ ಗದ್ದಿಗೆ ಕಳಿಸ್ತೀವಿ. ಸ್ಲರಿನ ಎಲ್ಲಾ ಗದ್ದಿಗೂ ಪೈಪ್ ಲೈನ್ ಐತೆ, ಪೈಪ್ ಲೈನ್ ಮೂಲಕ ಪ್ರತಿ ಗದ್ದಿಗೂ ಸ್ಲರಿ ಹೋಗುತ್ತೆ. ಅದರಲ್ಲಿ ಏನು ನಮ್ಮ ಸ್ಲರಿ ಇದೆ ಭತ್ತದ ಗದ್ದಿಗೆ ನಂಬರ್ 1 ಅಂತ ಬಹಳ ಚೆನ್ನಾಗಿ ಬರುತ್ತೆ. ಎಲ್ಲ ಬೇಕಾದಂತ ಪೋಷಕಾಂಶಗಳು ಎಲ್ಲವೂ ನಮಗೆ ಭತ್ತದ ಬೆಳೆ ಸಿಗ್ತವೆ. ಈ ರೀತಿಯಾಗಿ ಭತ್ತದ ಬೆಳೆ ನಾವು ಅದರಲ್ಲಿ ಬಳಸ್ತಾ ಇದೀವಿ. ಯಾವ ತಳಿಯನ್ನು ಹಾಕ್ತೀರಿ ಭತ್ತ? ನಾವು ಸಾಮಾನ್ಯವಾಗಿ 1 ವರ್ಷ ದಪ್ಪ ಭತ್ತ ಹಾಕ್ತಿವಿ, 1 ವರ್ಷ ಸ್ಥಳೀಯ ಭತ್ತ ಹಾಕ್ತಿವಿ. ಸಣ್ಣ ಭತ್ತ ನಾವೇನ್ ಮಾಡ್ತೀವಿ, ಈ ವರ್ಷ ಸಣ್ಣ ಭತ್ತ ಹಾಕಿದೀವಿ, ಈ ವರ್ಷಕ್ಕೆ ನಮಗೆ ಬರೋ ವರ್ಷಕ್ಕೆ ಆಗಷ್ಟ ಊಟಕ್ಕೆ ನಾವೇ ಇಟ್ಕೊಂತೀವಿ. ಬರೋ ಸರಿ ದಪ್ಪ ಭತ್ತ ಮಾಡ್ತೀವಿ, ಅದನ್ನ ಮಾರಾಟ ಮಾಡ್ತೀವಿ. ಹಿಂಗೆ 2 ವರ್ಷಕ್ಕಾಗಷ್ಟು ನಮಗೆ ಸಾಕಾಗ್ತೈತಿ. ಈ ವರ್ಷ ಅದಕ್ಕೆ ಸಣ್ಣ ಭತ್ತ ಹಾಕಿದೀವಿ. ಈಗ ಸಂಪೂರ್ಣ ನೀವು ಸಾವಯವದಲ್ಲೇ ಬೆಳೆದಿರೋದ್ರಿಂದ ಇದಕ್ಕೇನಾರ ವಿಶೇಷ ಬೆಲೆ ಕೊಟ್ಟು ಕೊಂಡ್ಕೊಂಡು ಹೋಗ್ತಾರೆ ಹೊರಗಡೆ ಎಲ್ಲ? ಕೆಲವರು ನಮಗೆ ಮಾಸ್ಟರ್ಗಳಿಗೆ ಅಂತರಿಗೆಲ್ಲ ಲಾಸ್ಟ್ ಇಯರ್ ಸಣ್ಣ ಭತ್ತ ಕೊಟ್ಟಿದ್ವಿ. ಅಂದ್ರೆ ನೀವೇ ಅಕ್ಕಿ ಮಾಡಿಸಿ ಕೊಡ್ತೀರಾ ಅವ್ರಿಗೆಲ್ಲ? ಕೆಲವರು ಮಾಸ್ಟರ್ಗಳಿಗೆ ಅಕ್ಕಿ ಮಾಡಿ ಕೊಡ್ತಾ ಇದ್ವಿ, ಅವ್ರಿಗೆ 25 ಕೆಜಿ ಬ್ಯಾಗ್ ಮಾಡಿ ಈ ತರ ಮಾಡಿ ಕೊಡ್ತಾ ಇದ್ವಿ. ಇದು ಒಳ್ಳೇದಲ್ವಾ ಗುರುರಾಜ್ ಅವ್ರೆ? ಯಾಕೆ ಅಂತೇಳಂದ್ರೆ ಈಗ ರೈತರು ಭತ್ತ ಬೆಳೆದಿದ್ದನ್ನ ತಗೊಂಡೋಗಿ ಮಿಲ್ಲಿಗೆ ಹಾಕ್ಬಿಟ್ಟು ಮಿಲ್ನವ್ರು ಅಕ್ಕಿ ಮಾಡಿಸಿ ಅವ್ರು ಮಾರಾಟ ಮಾಡೋಕ್ಕಿನ್ನೂ ಗುಣಮಟ್ಟದ ಭತ್ತವನ್ನ ನಾವೇ ಬೆಳೆದಾಗ ನಾವೇ ಈ ತರದ ಒಂದ್ 4 ಜನ ಗ್ರಾಹಕರನ್ನು ಹುಡುಕೊಂಡು ಅವ್ರಿಗೆ ಅಕ್ಕಿ ಮಾಡಿಕೊಟ್ರೆ ನಮಗೆ ಒಂದ್ 4 ಕಾಸು ಲಾಭ ಸಿಗುತ್ತೆ. ಖಂಡಿತ. ಹೆಂಗೆ ಅಂದ್ರೆ ಈ ಭತ್ತದಲ್ಲಿ ನಾವೊಂದು 10 ಜನ ಅಫಿಷಿಯಲ್ ನ ಫಿಕ್ಸ್ ಮಾಡ್ಕೊಂಡ್ರೆ ಸಾಕು. ಉದಾಹರಣೆ ಯಾವ್ದೋ ಒಂದ್ 2 ಸ್ಕೂಲ್ ಮಾಸ್ಟರ್ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಬಿಟ್ರೆ ಸಾಕು. ಹೆಂಗೆ ಅಂದ್ರೆ ಒಬ್ಬರಿಂದ ಅವ್ರ ಫ್ರೆಂಡ್ಸ್ ಹೇಳ್ತಾರೆ ಅಲ್ಲಿ. ಹೆಂಗೆ ಅಂದ್ರೆ ಈಗ ಒಬ್ಬರಿಗೆ 25 ಕೆಜಿ ತಿಂಗಳಿಗಾದ್ರೆ ನಮಗೆ 10 ಜನ ಮಾಸ್ಟರ್ಗಳು ಸಿಕ್ಕರೆ ತಿಂಗಳ 2 ವರ್ಕ್ವಿಂಟಲ್ ಆರಾಮಾಗಿ ಮೇಂಟೈನ್ ಮಾಡಬಹುದು. ಬಾರಿ ಈಸಿ ಮೆಥಡ್ ಇದು. ಈಗ ಯಾಕೆಂದ್ರೆ ಪ್ರತಿಯೊಬ್ಬರು ತಿಳಿದರೂ ಆರ್ಗ್ಯಾನಿಕ್ ನೇ ಕೇಳ್ತಾರೆ. ಯಾಕಂದ್ರೆ ಇವತ್ತಿನ ಕಾಯಿಲೆಗಳು ಜಾಸ್ತಿ ಇದೆ, ವಿಧ ವಿಧವಾದ ಕಾಯಿಲೆಗಳಿದಾವೆ. ಎಲ್ಲ ಬರೋದು ಆಹಾರದಿಂದನೇ. ಆಹಾರಕ್ಕೆ ನಾವು ಬಹಳ ವಿಷಪೂರಿತ ರಾಸಾಯನಿಕಗಳ ಬಳಕೆ ಮಾಡೋದ್ರಿಂದ ಅದು ಆಹಾರದ ಮೂಲಕ ಮನುಷ್ಯನ ದೇಹ ಸೇರಿ ಕಾಯಿಲೆ ಸ್ಟಾರ್ಟ್ ಆಗ. ಹಂಗಾಗಿ ಸಾವಯವ ಅಕ್ಕಿಗೆ ಬಹಳ ಮಹತ್ವ ಕೊಡ್ತಾರೆ, ತಿಳಿದರು ಗೊತ್ತಿದ್ದಾರೆ ಆದಷ್ಟು ಜನ. ಈ ರೀತಿ ನಾವು ಮಾರಾಟ ಮಾಡಕ್ ಸಾಧ್ಯ ಇದೆ ಖಂಡಿತ.

ಒಂದ್ ರೀತಿ ನಾಲ್ಕಾಸು ಕೈನಲ್ಲಿ ಓಡಾಡ್ತಾ ಇರುತ್ತೆ, ಮತ್ತೆ ಒಂದಕ್ಕೊಂದಕ್ಕೆ ಪೂರಕನು ಸಹ ಇದು ಖಂಡಿತವಾಗಿ. ಜೊತೆಗೆ ಅಡಿಕೆ ನರ್ಸರಿ ಮಾಡಿದೀವಿ ನಾವು, ಸುಮಾರು ಒಂದು 15,000 ಗಿಡನ ಮಾಡಿದೀವಿ. ಒಳ್ಳೆ ತಳಿ ಸೆಲೆಕ್ಟ್ ಮಾಡಿ ರೇಟು ರಿಯಾಯಿತಿ ರೈತರಿಗೆ ಒಳ್ಳೆ, ನಮ್ಮ ಹೊಸನಗರ ವೆರೈಟಿ ಸಾಮಾನ್ಯ ಜನ ಈ ಕಡೆ ಎಲ್ಲ ಇಷ್ಟಪಡ್ತಾರೆ. ಚಾಲಿನಾರು ಮಾಡಬಹುದು, ಕೆಂಪು ಅಡಿಕೆನಾರು ಮಾಡಬಹುದು. ಈ ಸರಿ ನಾವು ಒಂದು 15,000 ಗಿಡಗಳನ್ನು ಮಾಡಿದೀವಿ. ನಮ್ದು ಗಿಡ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಒಂದು ರಿಯಾಯಿತಿ ರೇಟ್ ಅಲ್ಲಿ ಕೊಡ್ತೀವಿ. ಎಲ್ಲಾ ಭಾಗದವರು ಹುಡ್ಕೊಂಡು ಬರುತ್ತಾರೆ, ಗಿಡಗಳಿಗೆ ರಾಸಾಯನಿಕ ಗೊಬ್ಬರ ಹಾಕಿ ಆ ರೀತಿ ಎಲ್ಲ ಬೆಳೆಸೋದಿಲ್ಲ, ನ್ಯಾಚುರಲ್ ಆಗಿ ಬೆಳೆಸ್ತೀವಿ. ಅವಕ್ಕೆ ಸಗಣಿ ಮತ್ತೆ ಉಚ್ಚಗೋತನ ನಾವು ಕಳ್ಳಿ ಹಾಕೋದ್ರಿಂದ ಗಿಡ ಚೆನ್ನಾಗಿ ಬರುತ್ತವೆ, ಬಿಸಿಲಿಗೂ ತಡಿತವೆ. ಹಂಗಾಗಿ ನಮ್ಮ ಗಿಡಗಳನ್ನ ಇಷ್ಟಪಟ್ಟು ಜನ ತಗೊಂಡೋಗ್ತದೆ. ಎಲ್ಲ ಸರಿ ಕಣ್ರಿ. ಈಗ ನಿಮ್ಮ ತಂದೆ ಸ್ವಲ್ಪ ವಯಸ್ಸಾದವರು, ಈಗ ನೀವು ಹುಡುಗರು, ಈಗ ಅವ್ರ ಕಾಲದಲ್ಲಿ ಏನೋ ಒಂದು ಕೃಷಿ ಮಾಡ್ಕೊಂಡ್ ಬಂದಿದ್ರು.